ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5,833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಏನ್ ರಮಣ ಇಷ್ಟೊಂದು ಸಂತೋಷವಾಗಿದ್ಯಾ? ಶಂಕರಣ್ಣ, ನನಗೆ ಸರಿ ಸಮೃದ್ಧವಾದ ಬೆಳೆ ಬಂದಿದೆ ನೋಡು, ಅದಕ್ಕೆ ಬಹಳ ಸಂತೋಷ ಆಗಿದೆ. ಒಳ್ಳೆ ಬೆಳೆ ಬರೋದಕ್ಕೆ ಏನ್ ಮಾಡಿದ್ಯಪ್ಪ? ನೋಡಪ್ಪ, ಭಾರತ ಸರ್ಕಾರದ ಉದ್ಯಮವಾದಂತ ಫ್ಯಾಕ್ಟ್ ಸಂಸ್ಥೆಯ ಫ್ಯಾಕ್ಟ್ ಆರ್ಗ್ಯಾನಿಕ್ ಮತ್ತು ಫ್ಯಾಕ್ಟಂಪಾಸ್ 20-20-13 ಗೊಬ್ಬರಗಳನ್ನ ಮೂಲ ಗೊಬ್ಬರವಾಗಿ, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಅನ್ನ ಮೇಲ್ ಗೊಬ್ಬರವಾಗಿ ಬೆಳೆಗೆ ಬಳಸಿದ್ದೀನಿ ನೋಡು. ಪ್ರತಿ ಯಶಸ್ವಿ ರೈತರ ರಹಸ್ಯ ಜೋಡಿ ಆನೆ ಗುರುತಿನ ಫ್ಯಾಕ್ಟಂಪಾಸ್ 20-20-13, ಫ್ಯಾಕ್ಟ್ ಅಮೋನಿಯಂ ಸಲ್ಫೇಟ್ ಹಾಗೂ ಫ್ಯಾಕ್ಟ್ ಆರ್ಗ್ಯಾನಿಕ್ ಗೊಬ್ಬರಗಳು ನಿಮ್ಮ ಬೆಳೆಗೆ ಜೋಡಿ ಆನೆಯ ಬಲ. ಮೈಸೂರು ಆಕಾಶವಾಣಿ ಕೇಂದ್ರದಲ್ಲಿ ಇಂದು ಏರ್ಪಡಿಸಲಾಗಿದ್ದ ಬಾನುಲಿ ರೈತ ದಿನಾಚರಣೆಯ ಬಾನುಲಿ ವರದಿ. ಆಕಾಶವಾಣಿ ಮೈಸೂರು ಕೇಂದ್ರದಲ್ಲಿ ಇಂದು ಬಾನುಲಿ ರೈತ ದಿನಾಚರಣೆಯ ಸಂಭ್ರಮ. ಪ್ರತಿ ವರ್ಷ ಫೆಬ್ರವರಿ 15 ತಾರೀಕಿನಂದು ಆಚರಿಸುವ ಬಾನುಲಿ ರೈತ ದಿನದ ಅಂಗವಾಗಿ ಮೈಸೂರು ಆಕಾಶವಾಣಿಯಲ್ಲಿ ಸಂಭ್ರಮ ಸಡಗರ ಹಾಗೂ ಅರ್ಥಪೂರ್ಣ ಬಾನುಲಿ ರೈತ ದಿನಾಚರಣೆಯನ್ನು ಇಂದು ಆಚರಿಸಲಾಯಿತು. ವಿಶೇಷವಾಗಿ ಯಶಸ್ವಿ ಕೃಷಿ ಬದುಕಿಗಾಗಿ ನೀಡಲಾಗುವ ಕೃಷಿ ಪಂಡಿತ ಪ್ರಶಸ್ತಿ ಹಾಗೂ ಇನ್ನಿತರ ಪುರಸ್ಕಾರಗಳಿಗೆ ಭಾಜನರಾಗಿರುವ ರೈತ ಬಂಧುಗಳನ್ನು ಸಮಾರಂಭಕ್ಕೆ ಆಹ್ವಾನಿಸಿ ಅಭಿನಂದಿಸಲಾಯಿತು. ಕಾರ್ಯಕ್ರಮವು ಶ್ರೀಮತಿ ಆರ್ ಲೋಕೇಶ್ವರಿ ಅವರ ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾಯಿತು. ಶ್ರೀ ಗಜಮುಖ ದೇವ ದೇವ ಗಣನಾಥ ನಮಿಪೆ ಮುನಿ ನಗೆ ಶ್ರೀ ಬೇಡಿದ ವರಗಳ ನೀಡುವ ಮಹಿಮ ಜಗದೀಶ ಕರುಣಾಳು ಕಮನಿಯ ಹೃದಯ ಕರವಾ ಮುಗಿಯುವೆ ಶ್ರೀ ಗಜಮುಖ ದೇವ ದೇವ ಗಣನಾಥ ನಮಿಪೆ ಮುನಿ ನಗೆ ಶ್ರೀ ಬೇಡಿದ ವರಗಳ ನೀಡುವ ಮಹಿಮ ಜಗದೀಶ ಕರುಣಾಳು ಕಮನಿಯ ಹೃದಯ ಕರವಾ ಮುಗಿಯುವೆ ಶ್ರೀ ಗಜಮುಖ ದೇವ ದೇವ ಗಣನಾಥ ನಮಿಪೆ ಮುನಿ ನಗೆ ಶ್ರೀ. ಅತಿಥಿಗಳು ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಆಕಾಶವಾಣಿ ನಿಲಯದ ಕಾರ್ಯಕ್ರಮ ಅಧಿಕಾರಿಗಳಾದ ಶ್ರೀಯುತ ಎಸ್ ಸುಬ್ರಹ್ಮಣ್ಯ ಅವರ ಸ್ವಾಗತ ಭಾಷಣದ ಮೂಲಕ ಎಲ್ಲರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ತೋಟಗಾರಿಕಾ ವಿಜ್ಞಾನಗಳ ಮಹಾವಿದ್ಯಾಲಯದ ಡೀನ್ ಡಾ ವಿಷ್ಣುವರ್ಧನ ಅವರು ಮಾತನಾಡುತ್ತಾ, ತೋಟಗಾರಿಕಾ ವಿಜ್ಞಾನಗಳ ಮಹಾವಿದ್ಯಾಲಯದಲ್ಲಿ ದೊರೆಯುವ ಶೈಕ್ಷಣಿಕ ಅವಕಾಶಗಳು ಹಾಗೂ ರೈತರಿಗೆ ರೈತರ ಮಕ್ಕಳಿಗಾಗಿ ಇರುವ ವಿಶೇಷ ಸೇವೆಗಳ ಮಾಹಿತಿಯನ್ನ ನೀಡಿದರು. ಎಲ್ಲರಿಗೂ ನಮಸ್ಕಾರ. ಈ ದಿನ ಈ ಒಂದು ಕಿಸಾನ್ ವಾಣಿ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಇವತ್ತು ಈ ಒಂದು ಮೈಸೂರಿನ ಏನು ಕೃಷಿ ರಂಗದ ವತಿಯಿಂದ ಇವತ್ತು ರೇಡಿಯೋ ಕಿಸಾನ್ ಕಾರ್ಯಕ್ರಮ ಒಂದು ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಅವಾರ್ಡ್ ಪಡೆದಿರತಕ್ಕಂಥ ರೈತರ ಜೊತೆ ಮತ್ತು ಎಲ್ಲ ಒಳ್ಳೆ ಈ ಒಂದು ಕೃಷಿ ರಂಗದಲ್ಲಿ ಹೆಚ್ಚು ಕಾರ್ಯವನ್ನು ಮಾಡಿರ್ತಕ್ಕಂಥವ್ರ ಜೊತೆ ಅದರಿಂದ ಇಲ್ಲಿಗೆ ಬಂದಿದ್ದು ನಿಮ್ಮ ಒಂದು ಎಲ್ಲರ ಭೇಟಿಯಾಗ್ತಕ್ಕಂಥದ್ದು ಒಂದು ಅವಕಾಶ ನನಗೆ ಸಿಕ್ತು ಅಂತ ಹೇಳೋದಕ್ಕೆ ಒಂದು ಖುಷಿ ಆಗ್ತಾ ಇದೆ ನನಗೆ. ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಒಂದು ವತಿಯಿಂದ ನಾನು ಬಂದಿರೋದ್ರಿಂದ ನಮ್ಮ ವಿಶ್ವವಿದ್ಯಾಲಯದ ಬಗ್ಗೆ ಎರಡು ಮಾತುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಆ ತೋಟಗಾರಿಕೆಯಲ್ಲಿ ಏನೀಗ ಎಷ್ಟು ಅದರ ಪ್ರಾಮುಖ್ಯತೆ ಅದರ ಒಂದು ಅವಶ್ಯಕತೆಗೆ ಅವನ್ನು ನೋಡಿ ತೋಟಗಾರಿಕೆಯಲ್ಲಿ ಉನ್ನತ ಮಟ್ಟದ ಶಿಕ್ಷಣವನ್ನು ಕೊಡಬೇಕು, ಉನ್ನತ ಮಟ್ಟದ ಸಂಶೋಧನೆಯನ್ನು ಮಾಡಬೇಕು. ಈ ಒಂದು ಸಂಶೋಧನೆ ಏನಾಗ್ತದೆ, ಈ ತಾಂತ್ರಿಕತೆಯನ್ನು ರೈತರಿಗೆ ತಲುಪಿಸ್ಬೇಕು, ವಿಸ್ತರಣೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಪ್ರಾರಂಭವಾಯಿತು. ಈ ನಿಟ್ಟಿನಲ್ಲಿ ಮೊದಲು ಇಡೀ ರಾಜ್ಯದಲ್ಲಿ ಎರಡೇ ಎರಡು ತೋಟಗಾರಿಕಾ ಮಹಾವಿದ್ಯಾಲಯ ಇತ್ತು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆಯಲ್ಲಿತ್ತು, ಇನ್ನೊಂದು ಬೆಳಗಾಂನಲ್ಲಿತ್ತು. ಈ ಒಂದು ವಿಶ್ವವಿದ್ಯಾಲಯ ಆದಮೇಲೆ ಈಗ 9 ಕಾಲೇಜುಗಳನ್ನು ಪ್ರಾರಂಭಿಸಲಾಯಿತು. ಅದರಲ್ಲಿ ಇದು ಒಂದು ಮೈಸೂರಿನ ಒಂದು ತೋಟಗಾರಿಕಾ ಮಹಾವಿದ್ಯಾಲಯ 2010 ಈಗ ಎಲ್ಚೇಳ್ಳಿ ಫಾರ್ಮ್ ಹಾರ್ಟಿಕಲ್ಚರ್ ಫಾರಂನಲ್ಲಿ ನಮ್ಮದು ತೋಟಗಾರಿಕಾ ಮಹಾವಿದ್ಯಾಲಯ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಕೇವಲ 10 ವರ್ಷಗಳ ಹಿಂದೆ ಪ್ರಾರಂಭ ಆದರೂ ಸಹ ಆದರೆ ಈ 3 ವಿಶ್ವವಿದ್ಯಾಲಯಗಳಲ್ಲಿ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾಲಯ ಮೊದಲನೇ ಸ್ಥಾನದಲ್ಲಿದೆ. ಈಗ JRF ಅಂತ ಏನು ಅವಾರ್ಡ್ ಬರ್ತದೆ ಅದು ಸತತವಾಗಿ 4 ವರ್ಷದಿಂದ ನಮ್ಮ ವಿಶ್ವವಿದ್ಯಾಲಯ ಪ್ರಥಮ ಸ್ಥಾನವನ್ನು ಪಡೀತಾ ಇದೆ. ಈಗೇನು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಯಾವ ರೀತಿ ನಮ್ಮ ಒಂದು ರೈತರ ಮಕ್ಕಳಿಗೆ ಏನು ರಿಸರ್ವೇಷನ್ ಇದೆ, ಅದೇ ರೀತಿ ಇಲ್ಲೂ ಕೂಡ ಎಲ್ಲ ರೀತಿಯಾದಂಥ 50% ಈಗ ರಿಸರ್ವೇಷನ್ ರೈತರ ಮಕ್ಕಳಿಗೆ ಅಂತೇಳಿ ಅದನ್ನ ರಿಸರ್ವೇಷನ್ ಇರುತ್ತೆ. ಏನು ಅನ್ಎಂಪ್ಲಾಯ್ಮೆಂಟ್ ಅಂತಕ್ಕಂಥದ್ದು ನಮ್ಮ ಹಾರ್ಟಿಕಲ್ಚರ್ ಗ್ರಾಜ್ಯುಯೇಟ್ಸ್ಗೆ ಇದುವರೆಗೂ ಬಂದಿಲ್ಲ. ಆ ಮಟ್ಟದಲ್ಲಿ ನಮ್ಮ ಎಲ್ಲರಿಗೂ ಕೂಡ ಒಂದು ಉದ್ಯೋಗಾವಕಾಶ, ಗೌರ್ಮೆಂಟ್ ಇರ್ಬೋದು ಪ್ರೈವೇಟ್ ಇರ್ಬೋದು ಎಲ್ಲ ಕಡೆನೂ ಸಹ ಉದ್ಯೋಗಾವಕಾಶ ಅಷ್ಟು ಒಂದು ಒಳ್ಳೆಯ ಅವಕಾಶ ಇದೆ. ಅದ್ರ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಸ್ವಂತ ಉದ್ಯೋಗ ಮಾಡಲಿಕ್ಕೆ ಸಾಕಷ್ಟು ಉತ್ತೇಜನಗಳನ್ನು ಕೊಡ್ತಾ ಇದೆ. ಅದರಲ್ಲಿ ಈಗ ವಿದ್ಯಾರ್ಥಿಗಳಿಗೆ ನಾವು ಸ್ವಂತ ಒಂದು ಉದ್ಯೋಗವನ್ನು ಮಾಡಿ 4 ಜನಕ್ಕೆ ಕೆಲಸವನ್ನು ಕೊಡಬೇಕು, ಈ ಒಂದು ಕ್ಷೇತ್ರವನ್ನು ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋ ದೃಷ್ಟಿಯಿಂದ ನಾವು ಆ ವಿದ್ಯಾರ್ಥಿಗಳಿಗೆಲ್ಲ ಉತ್ತೇಜನ ಮಾಡ್ತಾ ಇದ್ದೀವಿ ಸಾಕಷ್ಟು. ಯಾಕೆಂದರೆ ಈಗ ನಾವು ಉತ್ಪಾದನೆಯಲ್ಲಿ ನಮ್ಮ ತೋಟಗಾರಿಕೆ ಉತ್ಪಾದನೆಯಲ್ಲಿ ಈಗ 4-5 ವರ್ಷದಿಂದ ಕೇವಲ ನಮ್ಮ ಒಂದು 20-22% ವಿಸ್ತೀರ್ಣ ಇರ್ಬೋದು, ಆದರೆ 80%ಅಲ್ಲಿ ಏನು ಕೃಷಿ ಉತ್ಪನ್ನ ಆಗ್ತಾ ಇದೆ ಅದಕ್ಕಿಂತ ಹೆಚ್ಚಿನ ಉತ್ಪನ್ನವನ್ನು ತೋಟಗಾರಿಕೆ ಬೆಳೆ ಆಗ್ತಾ ಇದೆ. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಏನು ನಾವು ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಅಂತೀವಲ್ಲ, ನ್ಯೂಟ್ರಿಷನಲ್ ಸೆಕ್ಯೂರಿಟಿ ಇರೋದ್ರಿಂದ ನಮಗೆ ತೋಟಗಾರಿಕೆ ಬೆಳೆಗಳು ತುಂಬ ಅತಿ ಮುಖ್ಯವಾಗಿರ್ತಕ್ಕಂಥದ್ದು. ಯಾವುದೇ ರೈತರು ಕೂಡ ಈ ಬೇರೆ ಸೀರಿಯಸ್ ಜೊತೆಗೆ ನಮ್ಮ ಯಾವುದಾದ್ರು ತೋಟಗಾರಿಕೆ ಬೆಳೆಗೆ ಬೆಳೆದಾಗ ಮಾತ್ರ ಅವರು ಸುಸ್ಥಿರವಾಗಿ ಆಗುತ್ತೆ. ಅದರಿಂದ ಈ ಒಂದು ನಿಟ್ಟಿನಲ್ಲಿ ಆದಷ್ಟು ಒಳ್ಳೆ ತಾಂತ್ರಿಕತೆಗಳನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮ ತೋಟಗಾರಿಕೆ ವಿಶ್ವವಿದ್ಯಾಲಯ ಮತ್ತು ತೋಟಗಾರಿಕೆ ಸಂಬಂಧಿಸಿದಂಥ ಎಲ್ಲ ಸಂಶೋಧನಾ ಕೇಂದ್ರಗಳು ಈ ನಿಟ್ಟಿನಲ್ಲಿ ಈಗ ಸಾಕಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾವೆ. ಮತ್ತು ನಮ್ಮ ಇದರಲ್ಲಿ ಈಗ FPO ಬಗ್ಗೆ ನಮ್ಮ ಇವರು ಮಾತಾಡ್ತಾರೆ, ನಮ್ಮ ವಿಶ್ವವಿದ್ಯಾಲಯ ಸಹ COE FPO ಅಂತ ಹೇಳ್ಬಿಟ್ಟು ಈ ಎಲ್ಲ FPOಗಳಿಗೂ ಸಹ ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂತಕ್ಕಂಥದ್ದು ನಮ್ಮ ವಿಶ್ವವಿದ್ಯಾಲಯದ ಬೆಂಗಳೂರು ಕೇಂದ್ರದಲ್ಲಿದೆ, ನಮ್ಮ ಬೆಂಗಳೂರು ಕ್ಯಾಂಪಸ್ನಲ್ಲಿ. ಆ ಇದ್ರ ಮುಖಾಂತರ ಎಲ್ಲ ರೈತರುಗಳನ್ನ FPOಗಳನ್ನು ಮಾಡಿಕೊಂಡು ಅವರ ಒಂದು ಬೆಳೆದ ಒಂದು ಏನು ಉತ್ಪಾದಕ ಅದಕ್ಕೊಂದು ಮೌಲ್ಯವರ್ಧನೆಯನ್ನು ಮಾಡಿ ಅವರೇ ಅದನ್ನು ಯಾವ ರೀತಿ ಮಾರುಕಟ್ಟೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆನೂ ಸಹ ಸಾಕಷ್ಟು ಮಾಹಿತಿನ ಕೊಟ್ಕೊಂಡು ಮತ್ತು ರೈತರ ಒಂದು ಅಭಿವೃದ್ಧಿ ಆಗಲಿಕ್ಕೆ ಅವರ ಆರ್ಥಿಕವನ್ನು ಮಟ್ಟವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ಪ್ರಯತ್ನವನ್ನು ಏನು ನಮ್ಮ ಪ್ರಧಾನಮಂತ್ರಿಯವರ ಏನು ಆದಾಯವನ್ನು ದ್ವಿಗುಣಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಈ ನಿಟ್ಟಿನಲ್ಲಿ ನಮ್ಮ ವಿಶ್ವವಿದ್ಯಾಲಯ ಕರ್ತವ್ಯವನ್ನು ನಿರ್ವಹಿಸ್ತಾ ಇದೆ. ಅದರಿಂದ ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ನಮ್ಮ ತೋಟಗಾರಿಕೆ ಮಹಾವಿದ್ಯಾಲಯಕ್ಕೆ ನೀವು ಯಾವಾಗ ಬೇಕಾದರೂ ಬರ್ಬೋದು, ಯಾವುದೇ ಸಮಸ್ಯೆ ಇದ್ದರೂ ಕೂಡ ನಮ್ಮ ಕಾಲೇಜಿಗೆ ಭೇಟಿ ಕೊಡ್ಬೋದು, ಅಥವಾ ನಿಮ್ಮ ಒಂದು ಯಾವುದಾದ್ರು ನೀವು ಅನ್ವೇಷಣೆ ಮಾಡಿದ್ರಲ್ಲಿ ಸಾಕಷ್ಟು ಥರ ಆ ಥರ ನೀವೇನಾದ್ರು ಹೊಸ್ದಾಗಿ ಮಾಡಿದರೂ ಸಹ ನಮ್ಮ ಗಮನಕ್ಕೆ ತಮ್ಮ ಇದು ಮಾಡಿದ್ರೆ ನಮ್ಮನ್ನು ಆಹ್ವಾನಿಸಿದ್ರೆ ನಾವು ಬಂದು ನಾನು ಬಂದಮೇಲೆ ಇಲ್ಲಿ ನಮ್ಮ ಒಂದು ಕಾಲೇಜಿನಲ್ಲಿ ಹಾರ್ಟಿಕಲ್ಚರ್ ಸರ್ವಿಸ್ ಸೆಂಟರ್ ಅಂತೇಳಿ ಒಂದು ಮಾಡಿದ್ದೀವಿ. ಈ ಹಾರ್ಟಿಕಲ್ಚರ್ ಸರ್ವಿಸ್ ಸೆಂಟ್ರಲ್ಲಿ ರೈತರಿಗೆ ಏನು ಬೇಕು ಅನ್ನೋದನ್ನು ಅಥವಾ ಅವ್ರಿಗೆ ಯಾವುದಾದ್ರು ಇನ್ಪುಟ್ಸ್ ಇರ್ಬೋದು ಅಥವಾ ಯಾವುದೇ ಮಾಹಿತಿ ಇರ್ಬೋದು ಇದ್ರ ಮುಖಾಂತರ ನಮ್ಮ ಅಥವಾ ಬೇರೆ ರೈತರಿಂದ ಏನಾದ್ರು ಸಿಗ್ತಾ ಇದೆ ಆರ್ಗ್ಯಾನಿಕ್ ಅಥವಾ ಯಾವುದಾದ್ರು ಒಂದು ಬಯೋ ಪ್ರಾಡಕ್ಟ್ಸ್ ಅವ್ರು ಮಾಡ್ತಾ ಇದ್ದಾರೆ ಅದನ್ನು ಲಿಂಕ್ ಮಾಡ್ತಕ್ಕಂಥದ್ದು. ರೈತರಿಗೆ ನಾವು ಈ ಒಂದು ಕೇಂದ್ರದಿಂದ ಸೇವೆಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ತೋಟಗಾರಿಕಾ ಸೇವಾ ಕೇಂದ್ರವನ್ನು ಉಪಯೋಗಿಸ್ಕೊಂಡಿದ್ದೀವಿ. ಅದರಿಂದ ಆ ರೀತಿ ಯಾವುದೇ ರೀತಿ ನಿಮ್ಮಲ್ಲಿ ಅಥವಾ ಬೇರೆ ಕಡೆ ನಿಮಗೆ ಪರಿಚಯದವರು ಯಾರೋ ಒಂದು ಒಳ್ಳೆಯ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥ ಕಾರ್ಯಕ್ರಮಕ್ಕೆ ನಾವು ಭಾಗವಹಿಸ್ತೀವಿ. ಅಥವಾ ನಮ್ಮ ಒಂದು ವಿಶ್ವವಿದ್ಯಾಲಯದ ನಮ್ಮ ಮಹಾವಿದ್ಯಾಲಯದಿಂದ ಯಾವುದೇ ರೀತಿಯಾದ ಪ್ರಯೋಜನ ಅಥವಾ ಉಪಯೋಗವನ್ನು ನೀವು ಯಾವಾಗ ಬೇಕಾದ್ರೂ ಬಂದು ನಮ್ಮ ಒಂದು ಕೇಂದ್ರಕ್ಕೆ ಬಂದು ಕಾಲೇಜಿಗೆ ಬಂದು ಈ ಒಂದು ಉಪಯೋಗವನ್ನು ಪಡ್ಕೋಬಹುದು. ಇಂದಿನ ಬಾನುಲಿ ರೈತ ದಿನಾಚರಣೆಯ ಸಮಾರಂಭಕ್ಕೆ ಆಗಮಿಸಿದ್ದ ಮತ್ತೊಬ್ಬ ಮುಖ್ಯ ಅತಿಥಿಗಳೆಂದರೆ ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಟ್ರಸ್ಟ್ನ ಅಧ್ಯಕ್ಷರಾದ ಶ್ರೀ ಟಿಜಿ ಆದಿಶೇಷನ್ ಗೌಡ ಅವರು. ಟಿಜಿ ಆದಿಶೇಷನ್ ಗೌಡ ಅವರು ಮಾತನಾಡುತ್ತಾ, ರೈತ ಉತ್ಪಾದಕ ಕಂಪನಿಗಳ ಪ್ರಾರಂಭ ಹಾಗೂ ಅದರಿಂದ ಆಗುವ ಪ್ರಯೋಜನಗಳು, ಈ ಮೂಲಕ ರೈತರು ತಮ್ಮ ಉತ್ಪನ್ನಗಳ ಮಾರುಕಟ್ಟೆ ವ್ಯವಸ್ಥೆಯನ್ನು ವಿಸ್ತರಿಸುವ ಬಗ್ಗೆ ಹಾಗೂ ತಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳುವ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಟ್ಟರು. ಬಾನುಲಿ ರೈತ ದಿನಾಚರಣೆ ಈ ಕಾರ್ಯಕ್ರಮ ಇವತ್ತು ಮೈಸೂರು ಆಕಾಶವಾಣಿಯಿಂದ ಆಯೋಜನೆಯಾಗಿದೆ. ಸುಬ್ರಹ್ಮಣ್ಯ ಸರ್ ಆಹ್ವಾನ ಕೊಟ್ಟಾಗ ನಾವು ಮಹಾತ್ಮ ಗಾಂಧಿ ಟ್ರಸ್ಟ್ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮುಖಾನ 20 ವರ್ಷಗಳಿಂದ ನಾವು ರೈತರ ಜೊತೆ ಕೆಲಸ ಮಾಡ್ತಾ ಇದ್ದೀವಿ. ನಾವು ಸಾವಯವ ಕೃಷಿ ಯೋಜನೆಗಳ ಬಗ್ಗೆ ಚಾಮರಾಜನಗರದ ಹರದನಹಳ್ಳಿಯಲ್ಲಿ ಅರಿಶಿಣ ಬೆಳೆಗಾರರ ಸಂಘವನ್ನು ಮಾಡಿದ್ವಿ. ಇದು ಈಗ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅರಿಶಿಣ ಬೆಳೆಗಾರರ ಸಂಘ ನಬಾರ್ಡ್ ಸಹಾಯದೊಂದಿಗೆ ಅವರು ಸ್ವಂತ ಒಂದು ಟರ್ಮರಿಕ್ ಪೌಡರ್ ಯೂನಿಟ್ ಪ್ಯಾಕಿಂಗು ವ್ಯಾಲ್ಯೂ ಅಡಿಷನ್ ಮಾಡಿ ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಅದೇ ಥರ ನಾವು ಸಾವಯವ ಕೃಷಿ ಏನ ನಾವು ಸಂಪಾಜ ಗ್ರಾಮದಲ್ಲಿ ಮಾಡಿದ್ವಿ. ಅಲ್ಲಿ ಬಹಳಷ್ಟು ಜನ ಪ್ರಗತಿಪರ ರೈತರಿದ್ದಾರೆ. ಹಾಗೆ ಶೆಟ್ಟಿಗೇರಿ ಶ್ರೀಮಂಗಲ ಹುದಿಕೇರಿನಲ್ಲಿ ಮಾಡಿದ್ವಿ. ಹಾಗೆ ಸೋಮವಾರಪೇಟೆನಲ್ಲಿ ಕಂಬಿಬಾಣೆ ಮತ್ತು ಚಂಬು ಗ್ರಾಮಗಳಲ್ಲಿ ನಾವು ಮಾಡಿದ್ವಿ. ಈಗ ಇದನ್ನು ಕೆ ಆರ್ ನಗರದಲ್ಲೂ ಕೂಡ ನಾವು ಮಾಡಿದ್ವಿ. ಅದಾದ ನಂತರ ಈಗ ಎಫ್ ಪಿ ಒ ಪ್ರಧಾನಮಂತ್ರಿಗಳ ಒಂದು ಮಹತ್ತರವಾದಂಥ ಒಂದು ಕನಸಿನ ಯೋಜನೆ ಇದು. ಅಂದರೆ ರೈತರ ಆದಾಯವನ್ನು ನಾನು 5 ವರ್ಷಗಳಲ್ಲಿ ದ್ವಿಗುಣಗೊಳಿಸಬೇಕು. ರೈತರಿಗೆ ತಲಾದಾಯ ಏನು ಬರ್ತಾ ಇದೆ ಅದು ದ್ವಿಗುಣಗೊಳಿಸಬೇಕು. ಸಮಾಜ ಏನಾಗಿದೆ, ಆ ರೈತನಿಗೆ ನಾವು ವ್ಯವಸಾಯ ಮಾಡೋದು ಗೊತ್ತು, ರೈತರಿಗೆ ವ್ಯಾಪಾರ ಗೊತ್ತಿಲ್ಲ. ಸೊ ಪ್ರಧಾನಮಂತ್ರಿಗಳು ಇದನ್ನು ಗುರುತಿಸಿ ಇಲ್ಲ ರೈತನಿಗೆ ವ್ಯಾಪಾರವನ್ನು ಕಲಿಸ್ಕೊಡ್ಬೇಕು ಜೊತೆ ಜೊತೆಗೆ ಅಂತ ಅವರು ಎಫ್ ಪಿ ಸಿ ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ ಎಫ್ ಪಿ ಒ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅದನ್ನು ನೀವು ಯಾವ ಫಾರ್ಮಲ್ ಆದರೂ ಕರಿಬೋದು. ಇಲ್ಲಿ ನಾವು ಯಾಕಂತ ಹೇಳಿದ್ರೆ ಇತ್ತು, ಹಿಂದೆ ಎಲ್ಲ ಇತ್ತು, ಸಹಕಾರ ಸಂಘಗಳ ಮುಖಾಂತರ ರೈತ ತನ್ನ ಬೆಳೆಯನ್ನು ಮಾರಾಟ ಮಾಡ್ತಾ ಇದ್ದ. ಅಲ್ಲಿ ದಲ್ಲಾಳಿಗಳು ಮತ್ತು ಮಧ್ಯವರ್ತಿಗಳು ಮತ್ತು ರಾಜಕೀಯ ಹಸ್ತಕ್ಷೇಪ, ಸೊ ಇದೆಲ್ಲ ಆಗಿ ಆತನಿಗೆ ನಿಗದಿತ ಮಟ್ಟಕ್ಕೆ ಅದನ್ನು ತೆಗೆದುಕೊಂಡು ಹೋಗೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದು ನಾವು ಕಂಡುಕೊಂಡಂಥ ಒಂದು ಸತ್ಯ. ಪರಿಹಾರ ಏನು? ಪರಿಹಾರ, ರೈತ ಉತ್ಪಾದಕ ಕಂಪನಿಯನ್ನು ರಚನೆ ಮಾಡಿದ್ರೆ ಕಂಪನೀಸ್ ಅಂಡರ್ ಆರ್ ಒ ಸಿ ರಿಜಿಸ್ಟರ್ ಆಫ್ ಕಂಪನೀಸ್ ಆ್ಯಕ್ಟ್ ಕೆಳಗೆ ಇರುತ್ತೆ, ಒಂದು ಪ್ರೈವೇಟ್ ಲಿಮಿಟೆಡ್ ಸ್ಟ್ಯಾಟಸ್ ಇರುತ್ತೆ. ಹಾಗಾದಾಗ ಕಂಪನಿ ಇಂಡಿಪೆಂಡೆಂಟ್ ಆಗಿ ತಾನು ಬಾರೋ ಮಾಡ್ಬೋದು ಬೇಕಾದಷ್ಟು. ಅವನಿಗೆ ಏನು ಪ್ರೊಡಕ್ಷನ್ ಇರ್ಬೋದು, ವ್ಯಾಲ್ಯೂ ಅಡಿಷನ್ ಇರ್ಬೋದು, ಅಥವಾ ಎಕ್ಸ್ಪೋರ್ಟ್ ಇರ್ಬೋದು, ಲಾಜಿಸ್ಟಿಕಲ್ ಸಪೋರ್ಟ್ಗೆ ಏನು ಬೇಕು ಅದನ್ನು ಮಾಡೋದಿರ್ಬೋದು. ಈ ಥರದಕ್ಕೆಲ್ಲ ಕಂಪನಿಗೆ ಒಂದು ಎಂಟಿಟಿ ಇರುತ್ತೆ, ಲೀಗಲ್ ಎಂಟಿಟಿ. ಆಗ ಅದಕ್ಕೆ ಫಂಡಿಂಗ್ ಮಾಡೋದಕ್ಕೆ ಬ್ಯಾಂಕ್ ಇರ್ಬೋದು ಅಥವಾ ಬೇರೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇರ್ಬೋದು, ಇವರೆಲ್ಲ ಫಂಡ್ ಮಾಡೋದಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ನಮಗೆ ಹಿಂದಿನ ಸಾಕಷ್ಟು ಅಧ್ಯಯನಗಳಿಂದ ನಾವು ಕಂಡುಕೊಂಡಾಗ ಈಗ ಅದಕ್ಕೆ ಭಾರತ ಸರ್ಕಾರ ಏನು ಹೆಚ್ಚಿನ ಮಾಡಿತು, 10,000 ಎಫ್ ಪಿ ಒಗಳನ್ನು ಮಾಡೋದು ಅಂತ. ಅದೇ ಥರ ರಾಜ್ಯ ಸರ್ಕಾರ, ನಾವು ಈ ಕಳೆದ 3 ವರ್ಷಗಳಲ್ಲಿ 1,000 ಎಫ್ ಪಿ ಒಗಳನ್ನು ರಾಜ್ಯದಲ್ಲಿ ಮಾಡಬೇಕು ಅಂತೇಳಿ ಮಾಡಿದರು. ಆ ರಾಜ್ಯ ಸರ್ಕಾರ ಏನು ಅನುಷ್ಠಾನಗೊಳಿಸಬೇಕು ಅಂತ ಮಾಡಿದೆ, ಅದ ಪೈಲಟ್ ಪ್ರಾಜೆಕ್ಟ್ ಆಗಿ ನಮ್ಮ ಸಂಸ್ಥೆ ಮೈಸೂರಿನಲ್ಲಿ ನಾವು ಕೆ ಆರ್ ನಗರದಲ್ಲಿ ಪ್ರಾರಂಭ ಮಾಡಿದ್ವಿ. ಕೆ ಆರ್ ನಗರ 5 ಹೋಬಳಿಗಳನ್ನು ತೆಗೆದುಕೊಂಡು ಅದರಲ್ಲಿ ಭತ್ತದ ಕಣಜ ರೈತ ಉತ್ಪಾದಕ ಕಂಪನಿ ಮತ್ತು ಜಲಸಿರಿ ರೈತ ಉತ್ಪಾದಕ ಕಂಪನಿ ಮತ್ತು ಕೃಷ್ಣರಾಜ ಒಡೆಯರ್ ರೈತ ಉತ್ಪಾದಕ ಕಂಪನಿ ಮತ್ತು ಈ 5 ರೈತ ಉತ್ಪಾದಕ ಕಂಪನಿಗಳನ್ನು ಮಾಡಿದ್ವಿ. ನಾವೀಗ ಅಲ್ಲಿ ಏನು ಮಾಡ್ತೀವಪ್ಪ ಅಂತೇಳಿದ್ರೆ, ರೈತರನ್ನು ಪ್ರಾರಂಭದಲ್ಲಿ ಸಂಘಟನೆ ಮಾಡೋದು, ಒಂದು ಕಂಪನಿ ಅಂದರೆ ಅದು ಹೇಗೆ ಕೆಲಸ ಮಾಡಬೇಕಾಗ್ತದೆ ಅಂತಕ್ಕಂಥದ್ರ ಬಗ್ಗೆ ಅವರ ಸಾಮರ್ಥ್ಯವನ್ನು ಅಭಿವೃದ್ಧಿಗೊಳಿಸ್ತಕ್ಕಂಥದ್ದು, ಅವರಿಗೆ ತರಬೇತಿಯನ್ನು ನೀಡ್ತಕ್ಕಂಥದ್ದು, ಅವರಿಗೆ ಈಗ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾಲಯ ಇರ್ಬೋದು ಅಥವಾ ಸುತ್ತೂರಿನ ಕೆ ವಿ ಕೆ ಇರ್ಬೋದು ಅಥವಾ ನಮ್ಮ ಮೈಸೂರಿನ ಕೃಷಿ ವಿಜ್ಞಾನ ಕೇಂದ್ರ ಏನಿದೆ, ಇಂಥ ಕಡೆಗಳಿಗೆ ಅಥವಾ ನಮ್ಮ ರಾಜ್ಯ ಮಟ್ಟದ ಸಂಸ್ಥೆಗಳಿಗೆ ಅವರನ್ನು ಭೇಟಿ ಕೊಟ್ಟು ಈಗಾಗ್ತದೆ. ನಾವು ಇಲ್ಲಿ ಮಾಡಿರ್ತಕ್ಕಂಥ ಎಫ್ ಪಿ ಒ ತಮ್ಗೆ ಹೇಳಿದೆ, ಒಂದು ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂದರೆ ಆಗ ಲೀಗಲ್ ಎಂಟಿಟಿ ಬಗ್ಗೆ ಮತ್ತು ಅದು ಫೈನಾನ್ಷಿಯಲ್ ಅಸಿಸ್ಟೆನ್ಸ್ ಬಗ್ಗೆ, ಟೆಕ್ನಿಕಲಿ ಅವ್ರಿಗೆ ನಾವು ಕೊಡ್ತಕ್ಕಂಥ ತಾಂತ್ರಿಕ ಮಾಹಿತಿ ಮತ್ತು ತರಬೇತಿ, ಅವ್ರ ಮೌಲ್ಯವರ್ಧನೆ ಹೇಗೆ ಮಾಡಬೇಕು ಇದು ಮಾಡು, ಮತ್ತು ಮಾರುಕಟ್ಟೆ ಮಾರ್ಕೆಟ್ ಲಿಂಕೇಜ್ ಮಾರ್ಕೆಟ್ ಲಿಂಕೇಜ್ನ ಹೆಂಗೆ ಮಾಡಬೇಕು ಅದನ್ನು ಈಗ ಆಲ್ರೆಡಿ ಒಂದು ದೊಡ್ಡ ವೆಬ್ ಬೇಸಲ್ಲಿ 10,000 ಎಫ್ ಪಿ ಒಸ್ನ ತರಬೇಕು ಅಂತೇಳಿ ಪ್ರಧಾನಮಂತ್ರಿಗಳು ಅದಕ್ಕೆ ಆದಂಥ ಒಂದು ಇದನ್ನು ಎಫರ್ಟ್ಸನ್ನು ಹಾಕಿ ಮಾಡ್ತಾ ಇದ್ದಾರೆ. ಅದು ಹೇಗಾಗುತ್ತೆ ಮುಂದೊಂದು ದಿನ ಅಂತ ಹೇಳಿದ್ರೆ, ನೀವು ಕಾಶ್ಮೀರಿಂದ ಆಪಲ್ ತರಿಸ್ಬೇಕು ಅಂತ ಹೇಳಿದ್ರೆ, ಕಾಶ್ಮೀರಿಂದ ನಿಮಗೆ ಕೇಸರ್ ತರಿಸ್ಬೇಕು ಅಂತ ಹೇಳಿದ್ರೆ, ಅಕ್ರೂಟ್ ತರಿಸ್ಬೇಕು ಅಂತ ಹೇಳಿದ್ರೆ, ಈ ಕೆಆರ್ ನಗರದಲ್ಲಿ ಇರ್ತಕ್ಕಂಥ ಎಫ್ ಪಿ ಓದವರು ನೇರವಾಗಿ ಅವ್ರನ್ನ ಸಂಪರ್ಕ ಮಾಡ್ಬೋದು, ಅಲ್ಲಿಂದ ಇಂಪೋರ್ಟ್ ಮಾಡ್ಕೋಬಹುದು. ಇವ್ರ ಹತ್ರ ಇರತಕ್ಕಂಥ, ನಾವು ಇಲ್ಲಿ ಮಾಡಿರ್ತಕ್ಕಂಥದ್ದು ವ್ಯಾಲಿ ಚೈನ್ ಬಂದು ಮಿಲ್ಲೆಟ್ಸ್ ಮತ್ತೆ ಪಲ್ಸಸ್ ಮತ್ತೆ ಆಯಿಲ್ ಸೀಡ್ಸ್ ಇದ್ರ ಮೇಲೆ ಮಾಡಿರ್ತಕ್ಕಂಥದ್ದು. ಆ ಇದನ್ನ ಇವರು ಎಕ್ಸ್ಪೋರ್ಟ್ ಮಾಡ್ಬೋದು. ನಮ್ಮ ನಮ್ಮೆಲ್ಲರ ಮೂಲ ಉದ್ದೇಶ ಇಷ್ಟೇ, ರೈತ ಗೆಲ್ಲಬೇಕು, ರೈತ ಉಳಿಬೇಕು, ರೈತ ಬೆಳಿಬೇಕು. ಈಗ ನಮ್ಮ ದೇಶಕ್ಕೆ ಗಡಿಯನ್ನು ಕಾಯ್ತಕ್ಕಂಥ ಯೋಧನ ನಂತರ ಸ್ಥಾನವನ್ನು ನಾವು ಕೊಟ್ಟಿದ್ದೀವಿ, ಆದರೆ ಅವನ್ನ ಆರ್ಥಿಕವಾಗಿ ಸಬಲಗೊಳಿಸೋದು ಹೇಗೆ? ಈಗ ನಮಗೆ ಬೇಕಾಗಿರ್ತಕ್ಕಂಥ ಆರ್ಥಿಕ ಸಬಲತೆ, ಎರಡನೇದು ಇಲ್ಲಿ ನಾವು ಒಂದು ಲ್ಯಾಕುನ ನಾವು ಕಂಡುಕೊಂಡದ್ದು ಏನಂತ ಹೇಳಿದ್ರೆ, ರೈತ ಎಲ್ಲಿ ಸೋಲ್ತಾ ಇದ್ದಾನೆ ಅಂದರೆ, ಬಹುತೇಕ ನಮ್ಮ ನಾವು ಆರ್ಟಿಕಲ್ಚರ್ ಕ್ರಾಪ್ ಅಂತ ಹೇಳಿದ ತಕ್ಷಣ ಇಟ್ಸ್ ಎ ಪೆರಿಷಬಲ್ ಗೂಡ್. ನಾವ್ಯಾವುದೋ ನೀವು ಟೊಮೊಟೊ ತಗೊಳ್ಳಿ ಮತ್ತೆ ಬೇರೆ ಯಾವುದೇ ಇದನ್ನ ತಗೊಳ್ಳಿ, ತಕ್ಷಣ ಏನಾಗ್ತದೆ ಅದು, ಅಥವಾ ಇದು ತಗೊಳ್ಳಿ ಆಪಲ್ ಅದು ಇದು ಏನಾದರೂ ತಗೊಳ್ಳಿ, ಅದ್ರ ಶೆಲ್ಫ್ ಲೈಫ್ ಎಷ್ಟು? ಮ್ಯಾಕ್ಸಿಮಮ್ 1 ವೀಕ್. ಸೊ ಈಗ ಏನಾಗ್ತಾ ಇದೆ, ಇಷ್ಟು ತೊಂದರೆ ಇರತಕ್ಕಂಥದ್ದನ್ನ ನಾವು ಹೇಗೆ ಅದನ್ನ ಇನ್ನೂ ಜಾಸ್ತಿ ಮಾಡಬೇಕು? ಈಗ ಅವ್ರು ಮಾಡಿದ್ದಾರೆ ಮಿಲ್ಲೆಟ್ಸ್ ಇಂದ ಮಾಡ್ತಕ್ಕಂಥದ್ದು, ನಮ್ಮ ಟೊಮೊಟೊಯಿಂದ ಸಾಸ್ ಮಾಡಿ ಪ್ಯಾಕೆಟ್ಗೆ ಹಾಕಿ ಸ್ಯಾಚೆಟ್ ಮಾಡೋದ್ರಿಂದ ಅದನ್ನ 1 ವೀಕಿಂದ ನಾವು 6 ಮಂತ್ಸ್ಗೆ 8 ಮಂತ್ಸ್ಗೆ ನಾವು ಅದನ್ನ ಸ್ಟ್ರೆಚ್ ಮಾಡ್ಬೋದು. ಈಗ ಪಿಕಲ್ಸ್ ಅದು ಇದು ಇದು ಉಪ್ಪಿನಕಾಯಿ ತಯಾರು ಮಾಡೋದ್ರಿಂದ ಅದರ ಶೆಲ್ಫ್ ಲೈಫ್ನ ಅಪ್ ಟು 1 ಇಯರ್ ನಾವು ಪ್ರಿಸರ್ವ್ ಮಾಡಿ ಇಡಬಹುದು. ಹಾಗಾಗಿ ಏನಾಗ್ತದೆ, ನಾವು ಬೆಳೆದಂತ ಬೆಳೆ ಉತ್ಪನ್ನ ಅವನಿಗೆ ಥ್ರೆಟ್ ಇರುತ್ತೆ ರೈತನಿಗೆ. ಇವತ್ತು ಬೆಳೆದದ್ದನ್ನ ನಾನು ನನ್ನ ಈ ಒಕ್ಕಣೆ ಕಣದಲ್ಲೇ ನಾನು ಮಾರಾಟ ಮಾಡಲಿಲ್ಲ ಅಂದ್ರೆ ನನ್ಗೆ ಯಾರು ತಗೋತಾರೆ? ಅಥವಾ ಏನಾದರೂ ಮಳೆ ಬಂದ್ರೆ ಏನ್ ಮಾಡ್ಲಿ ನಾನು, ಅದನ್ನ ಎಲ್ಲಿಟ್ಕೊಳ್ಳಿ? ಅಥವಾ ಅದ ಇಲಿ ಯಜ್ಞಗಳೇನಾದ್ರೂ ತಿಂದ್ರೆ ಅದರಿಂದ ಆಗತಕ್ಕಂಥ ಅನಾಹುತವನ್ನ ನಾನು ಬರ್ಸೋದು ಹೇಗೆ? ಇಲ್ಲೇ ಮಾರ್ಬಿಡೋಣ. ಹಾಗೇನಾಗ್ತದೆ, ಆ ದಳ್ಳಾಳಿಗಳು ಆ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅವನನ್ನ 6 ಕಾಸಿಂದ 3 ಕಾಸಿಗೆ ಕೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದಲೇ ಅವನ ಶೋಷಣೆ ಪ್ರಾರಂಭ ಆಗಿದೆ. ಈ ಶೋಷಣೆಯನ್ನು ತಪ್ಪಿಸೋದೇಕೆ? ಅದಕ್ಕೆ ಉಟ್ಕೊಂಡಂತ ಒಂದು ರೆಮಿಡಿನೇ ಈ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ. ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಹೇಗಿರುತ್ತೆ, ಹೇಗೆಲ್ಲ ಕೆಲಸ ಮಾಡುತ್ತೆ? ರೈತನೇ ಇದರಲ್ಲಿ ಷೇರುದಾರ ಇರ್ತಾನೆ, ಬೇರೆ ಯಾರು ಇರ್ತಕ್ಕಂಥದ್ದಿಲ್ಲ. ನೀವು ಬೇಕು ಅಂದ್ರೂ ನೀವು ಕೃಷಿ RTC ಇಲ್ಲ ಅಂತ ಹೇಳಿದ್ರೆ ತಾವು ಷೇರುದಾರರಾಗೋಕ್ಕಾಗೋದಿಲ್ಲ. ಷೇರುದಾರರಾಗಬೇಕಂದ್ರೆ ನೀವು ರೈತರು ಇರಬೇಕು, ನಿಮ್ಮ ಹೆಸರಿನಲ್ಲಿ RTC ಇರಬೇಕು. ಇದು ಮೂಲ ಉದ್ದೇಶ. ಎರಡನೇದು ಏನಾಗಬೇಕು, ನೀವು ಎರಡನೇದು ನೀವು ವ್ಯವಸಾಯವನ್ನು ಮಾಡ್ತಾ ಇರಬೇಕು, ವ್ಯವಸಾಯಗಾರರಾಗಿರ್ಬೇಕು, ಅಥವಾ ನೀವು ಕೃಷಿ ಕುಟುಂಬದ ಕೂಡ ಸದಸ್ಯರಾಗಿರ್ಬೋದು. ಸೊ ಇದರ ನಂತರ ಏನು ಮಾಡಬೇಕು, ರೈತರೆಲ್ಲ ಒಗ್ಗೂಡಬೇಕು. ಹೇಗೆ? 20-20 ಜನ ರೈತರು, ಹಿಂದೆ ನಾವು ಒಂದು ಸ್ವಸಹಾಯ ಸಂಘ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಾನ್ಸೆಪ್ಟ್ ಏನಿತ್ತು, ಆ ಥರ 20 ಜನ ಈ ವ್ಯಾಲಿ ಚೈನು ಯಾವುದರ ಕೆಳಗಡೆ ಒಗ್ಗೂಡೋದು? ನಾವು ಹಲವಾರು ಕೃಷಿ ಬೆಳೆಗಳಿದೆ, ಹಲವಾರು ತೋಟಗಾರಿಕಾ ಬೆಳೆ ಇದೆ, ಎಲ್ಲರೂ ಇಲ್ಲಿ ಸೇರಿಸೋದಿಲ್ಲ, ವ್ಯಾಲಿ ಚೈನ್ ಬರುತ್ತೆ. ಆ ಸರಪಳಿನಲ್ಲಿ ಬೆಳೀತಕ್ಕಂಥದ್ದೇನು, ಮಿಲ್ಲೆಟ್ಸ್ ಬೆಳೀತಕ್ಕಂಥವನು ನಾವಿಲ್ಲಿ ಕೇರ್ನಗರ ಮಾಡಿರ್ತಕ್ಕಂಥದ್ದು ಮಿಲ್ಲೆಟ್ಸು, ಮತ್ತೆ ಮಿಲ್ಲೆಟ್ಸ್ ಅಲ್ಲಿ ಏನೇನು ಬರುತ್ತೆ ತಾವೆಲ್ಲ ಗೊತ್ತಂಗೆ, ಅರ್ಕ, ಊದಲು, ನವಣೆ, ಸಾಮೆ, ಸಜ್ಜೆ ಮತ್ತೆ ರಾಗಿ ಇವೆಲ್ಲ ಬರುತ್ತೆ. ಅದ್ರ ಜೊತೆಗೆ ದ್ವಿದಳ ಧಾನ್ಯಗಳು ಆ್ಯಡ್ ಮಾಡಿದ್ದೀವಿ ಇದರಲ್ಲಿ. ದ್ವಿದಳ ಧಾನ್ಯಗಳು ಯಾವ್ದಾವ್ದಿದೆ ತಮಗೆಲ್ಲ ಗೊತ್ತಿದೆ, ಅಲಸಂದೆ ಇರ್ಬೋದು, ಬೇಳೆ ಇರ್ಬೋದು, ಉದ್ದಿರ್ಬೋದು, ಆ ಥರದ್ದು ಏನೇನು ಬೆಳೆಗಳಿದ್ದಾವೆ ಅದೆಲ್ಲ ಬರುತ್ತೆ. ಮತ್ತು ಅದ್ರ ಜೊತೆಗೆ ಆಯಿಲ್ ಸೀಡ್ಸ್, ಎಣ್ಣೆ ಕಾಳುಗಳು ಏನಿದ್ದಾವೆ ಅದನ್ನು ಸೇರಿಸಿದ್ದೀವಿ. ಇಷ್ಟು ಬೆಳೆ ಬೆಳೀತಕ್ಕಂಥವ್ರು ಇದ್ರೆ ಮಾತ್ರ ತಾವು ಅದರಲ್ಲಿ ಆಗ್ಬೋದು. ಆಯಿಲ್ ಸೀಡ್ಸ್ ಬೆಳೀತಕ್ಕಂಥವ್ರದೇ ಒಂದು ಗುಂಪನ್ನ ರಚನೆ ಮಾಡ್ತಕ್ಕಂಥದ್ದು, 20 ಜನರ ಗುಂಪನ್ನ ಮಾಡ್ತಕ್ಕಂಥದ್ದು, ಅವರಲ್ಲೇ ಒಬ್ಬರನ್ನ ಪ್ರಮುಖ ವ್ಯಕ್ತಿಯನ್ನ ಮಾಡಿ ಅವರಲ್ಲಿ ನೀವು ಬ್ಯಾಂಕನ್ನ ಖಾತೆಯನ್ನ ತೆರೆದು ಏನೇ ಇದ್ರೂ ನೀವು ಆಯಿಲ್ ಸೀಡ್ಸ್ ಬೆಳೀತಕ್ಕಂಥ ಗುಂಪಿನವರು 20 ಜನ ಆ ಥರ ಒಂದು ಊರಿನಲ್ಲಿ ಒಂದು 5 ಸಂಘ ಇರ್ಬೋದು, 6 ಸಂಘ ಇರ್ಬೋದು, ಅವ್ರನ್ನ ಮಾಡ್ತಕ್ಕಂಥದ್ದು. ಆ ಥರ ನವಣೆ ಸಾಮೆ ಸಜ್ಜೆ ಮಾಡ್ತಕ್ಕಂಥವ್ರು ಒಂದು ಯಾವ ಊರಲ್ಲಿ ಹೆಚ್ಚಿಗೆ ಬೆಳೆಯುತ್ತೆ ಅವ್ರನ್ನ ಗುರುತಿಸಿ ಅಲ್ಲಿ ಒಂದು 4-5 ಸಂಘವನ್ನು ಮಾಡ್ತಕ್ಕಂಥದ್ದು. ಒಂದೊಂದು ಸದಸ್ಯರು ಒಂದು ಸಂಘದಲ್ಲಿ 20 ಜನ ಇದ್ರೆ ಅವ್ರಿಗೆ ಒಂದು ಬ್ಯಾಂಕ್ ಅಕೌಂಟ್ ಇರಬೇಕು, ಷೇರನ್ನ ಅವರು ಆ ಬ್ಯಾಂಕ್ ಅಕೌಂಟ್ ಮುಖಾಂತರ ಈ ಎಫ್ ಪಿ ಒ ಕಂಪನಿಗೆ ಅವರು ಟ್ರಾನ್ಸ್ಫರ್ ಮಾಡಬೇಕು. ಇದು ಫೆಡರಲ್ ಬಾಡಿಯಾಗಿ ವರ್ಕ್ ಮಾಡುತ್ತೆ. ಈ ಸ್ವಸಹಾಯ ಸಂಘಗಳ ರೆಪ್ರೆಸೆಂಟೇಟಿವ್ಸ್ ಇಲ್ಲಿ ಸದಸ್ಯರು ಇರ್ತಾರೆ, ಆ ಸದಸ್ಯರೇ ನೇರವಾಗಿ ಅವ್ರನ್ನ ಅವ್ರು ಬೇಕಾದಂಥ 10 ಜನರನ್ನ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನ ಆಯ್ಕೆ ಮಾಡ್ಕೋತಾರೆ. ಬಂದಂಥ ಲಾಭಾಂಶ ಏನಿದೆ ಅದು ಆ ಸದಸ್ಯರುಗಳಿಗೆ ವಿತರಣೆ ಆಗ್ತದೆ. ಇಲ್ಲಿ ಏನಾಯ್ತು, ಸಂಘಟಿತವಾಗಿ ಅವ್ರು ಬೆಳೆ ಬೆಳೆದಂಥದ್ದಕ್ಕೆ ಒಂದು ವ್ಯಾಲ್ಯೂ ಅಡಿಷನ್ ಅನ್ನ ಮಾಡಿದಾಗ ಅವನು, ನೀವು ರಾಗಿಯನ್ನ ಮಾಡಿದ್ರೆ 20 ರೂಪಾಯಿ 25 ರೂಪಾಯಿಗೆ ನೀವು KG ರಾಗಿಯನ್ನ ಕೊಡ್ಬೋದು, ಅದನ್ನ ಮೌಲ್ಯವರ್ಧನೆ ಮಾಡಿ ಅದನ್ನ ಹಿಟ್ಟನ್ನ ಮಾಡಿ ನಿಮ್ದೇ ಬ್ರ್ಯಾಂಡ್ ಆಗಿ ಮಾರಾಟ ಮಾಡಿದ್ರೆ 48 ರೂಪಾಯಿಗೆ ಮಾರ್ಕೆಟ್ ಅಲ್ಲಿ ರಾಗಿ ಹಿಟ್ಟು 40-48 ರೂಪಾಯಿಗೆ ವಿತರಣೆ ಆಗ್ತಾ ಇದೆ. ಸೊ ಅಲ್ಲಿಗೆ ನಿಮಗೆ ಎಷ್ಟು ಅರ್ಧಕ್ಕಿಂತ ಜಾಸ್ತಿ ಲಾಭ ಬಂತು. ಸೊ ಇದು ನಾವು ಮಾಡಿದ್ದೇನು, ಕೇವಲ ಒಂದು ಪಲ್ವರೈಸರ್ ಮಿಷಿನ್ ಅಥವಾ ಒಂದು ರಾಗಿ ಹಿಟ್ಟು ಮಾಡ್ತಕ್ಕಂಥದ್ದು ಇದನ್ನು ಇಟ್ಕೊಂಡು ಪ್ಯಾಕಿಂಗ್ ಮತ್ತೆ ಬ್ರ್ಯಾಂಡಿಂಗ್ ಮಾಡಿ ಮಾರ್ಕೆಟ್ಗೆ ಬಿಟ್ಟರೆ ಆಯಿತು, ರೈತ ಅಲ್ಲಿ 50% ಲಾಭವನ್ನು ಕಾಣೋದಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಒಬ್ಬನೇ ಮಾಡೋದಕ್ಕಾಗೋದಿಲ್ಲ. ಸೊ ಅದಕ್ಕೇನು ಈ ಥರ ಕಂಪ್ನಿ ಏನು ಮಾಡ್ತಾರೆ, ಈಗ ನಾವೇನು ಮಾಡ್ಬೋದು, ಸ್ವಸಹಾಯ ಸಂಘದ ಥರ ಇವ್ರು ಇದ್ದಂಥವ್ರಿಗೆ ಅವ್ರಿಗೆ ಔಟ್ಸೋರ್ಸ್ ಮಾಡ್ಬೋದು. ನೋಡಿ, ನೀವು ಇದನ್ನು ಇಷ್ಟು ರಾಗಿಯನ್ನು ತಗೊಂಡು ನಮ್ಮದು ಬ್ರ್ಯಾಂಡ್ ಹಾಕಿ ಮತ್ತು ನಮ್ಮದು ವ್ಯಾಲ್ಯೂ ಅಡಿಷನ್ ಮಾಡಿ ಕೊಟ್ಟರೆ ನಿಮಗೆ ಒಂದು ಕೆ ಜಿಗೆ 5 ರೂಪಾಯಿ ಅಥವಾ 4 ರೂಪಾಯಿ ನಿಮಗೆ ಕೊಡ್ತೀವಿ. ಆ ಥರ ನೀವು ಎಷ್ಟು 1000 ಕೆ ಜಿ ಕೊಡ್ತೀರಿ ಅಷ್ಟಕ್ಕೆ ನಾವೇ ಪ್ರಾಡಕ್ಟ್ ಕೊಟ್ಟಿರ್ತೀವಿ, ಅಥವಾ ನಿಮ್ಮದು ಪ್ರಾಡಕ್ಟ್ ಆದರೆ ಪ್ರಾಡಕ್ಟ್ಗೆ ಬೇರೆ ಬೆಲೆ, ಮತ್ತು ವ್ಯಾಲ್ಯೂ ಅಡಿಷನ್ ಮಾಡಿ ಪ್ಯಾಕಿಂಗ್ ಮಾಡಿಕೊಟ್ಟದಕ್ಕೆ ಇಷ್ಟು, ನಮ್ದೆಲ್ಲ ಅದಕ್ಕೇನು ಪ್ಯಾಕಿಂಗ್ ಮೆಟೀರಿಯಲ್ಸ್ ಏನ್ಬೇಕು ನಾವೇ ಕೊಟ್ಟಿರ್ತೀವಿ ಅಂದಾಗ ಅಲ್ಲಿ ಬರ್ತಕ್ಕಂಥ ಲಾಭವನ್ನು ಕೂಡ ಅವ್ರಿಗೆ ಜೀವನಾಂಶ ಆಯಿತು. ಅಲ್ಲಿ ಒಂದು ಸಂಸ್ಥೆಯನ್ನು, ಈ ಸಂಸ್ಥೆ ಜೊತೆಗೆ ಸಹ ಸಂಸ್ಥೆಯನ್ನು ಹುಟ್ಟಾಕದಂಗಾಯಿತು, ಉದ್ಯೋಗ ಅವಕಾಶ ಅವ್ರಿಗೆ ಸೃಷ್ಟಿಯಾಯಿತು ಗ್ರಾಮೀಣ ಪ್ರದೇಶದಲ್ಲೇ ಅವರ ಭಾಗದಲ್ಲೇ. ಮತ್ತು ಈ ಕಂಪ್ನಿಯನ್ನು ನೇರವಾಗಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್ಗೆ ಲಿಂಕ್ ಮಾಡೋದಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿ ಸಾಕಷ್ಟು ರೈತರಿಗೆ ಅನುಕೂಲತೆಯನ್ನು ಪಡೆದುಕೊಳ್ಳೋದಕ್ಕೆ ಅವಕಾಶ ಇದೆ. ಬಟ್ ಅವರು ಒಂದು ಹಂತ ಮುಂದೆ ಬರಬೇಕು, ಒಂದು ಹೆಜ್ಜೆಯನ್ನು ಮುಂದೆ ಇಡಬೇಕು, ಇಲ್ಲಾಂದರೆ ಅವಕಾಶಗಳು ಸಿಗೋದಿಲ್ಲ. ನನಗೇನು, ನಾನು ಯಾಕೆ ನಾನು ರೈತ ಉತ್ಪಾದಕ ಕಂಪನಿಯಲ್ಲಿ ಸದಸ್ಯನಾಗಬೇಕು ಅಂದರೆ ಅದು ಅಲ್ಲಿಗೆ ನಿಂತೋಗುತ್ತೆ. ಈಗ ರೈತನ ಬೆಲೆಗೆ ಯಾರು ಬೆಳೆಯನ್ನು ಬೆಲೆ ನಿಗದಿ ಮಾಡ್ತಾ ಇದ್ದಾರೆ? ದಲ್ಲಾಳಿಗಳು. ಅದಾಗಬಾರದು. ಹಾಗಾಗಿ ತನ್ನ ಬೆಲೆಯನ್ನು ನಿಗದಿ ಮಾಡೋದು ಹೇಗೆ? ಅದು ರೈತ ಉತ್ಪಾದಕ ಸಂಸ್ಥೆ ಆದಾಗ ಏನಾಗ್ತದೆ, ಲಾಭ ವರ್ಗಾವಣೆ ಆಗ್ತದೆ, ಎಲ್ಲ ರೈತರಿಗೂ ಸರಿಸಮನಾಗಿ ಪಾಲು ಹಂಚಿಕೆ ಆಗ್ತದೆ. ಇದು ಉದ್ದೇಶ. ಅದಕ್ಕೆ ಬೇಕಾದಂಥ ಟೆಕ್ನಾಲಜಿ ಟ್ರಾನ್ಸ್ಫರ್ ಅಥವಾ ನೀವು ತರಬೇತಿ ನಮ್ಮ ತೋಟಗಾರಿಕಾ ವಿಶ್ವವಿದ್ಯಾನಿಲಯದವರು ನಾವು ಇದನ್ನು ಮಾಡ್ಬೋದು, ICAR ಅವ್ರನ್ನ ನಾವು ಸಹಾಯವನ್ನು ಪಡೆದುಕೋಬಹುದು, ಅಥವಾ ನಮ್ಮ ನಾಗರಾಜು ಅಂತವರು ಈಗ ಆಲ್ರೆಡಿ ಎಸ್ಟಾಬ್ಲಿಷ್ ಮಾಡಿರ್ತಕ್ಕಂಥವರು ಕೂಡ ಒಬ್ರು ರಿಸೋರ್ಸ್ ಆಗಿ ನಮಗೆ ಬಳಕೆಯನ್ನು ನಾವು ಮಾಡ್ಕೋಬಹುದು. ನಿಮಗೆ ನಬಾರ್ಡ್ ಅಲ್ಲಿ ಇರ್ತಕ್ಕಂಥ ಸ್ಕೀಮ್ಸ್ ಏನಿದೆ ಈ ತರ ಇನ್ಸ್ಟಿಟ್ಯೂಷನ್ಸ್ಗೆ, ಇನ್ಸ್ಟಿಟ್ಯೂಷನ್ ಯಾವುದು, ಇದೆ FPO ಫಾರ್ಮರ್ ಪ್ರೊಡ್ಯೂಸರ್ ಕಂಪನೀಸ್ ಅನ್ನ ಇನ್ಸ್ಟಿಟ್ಯೂಷನ್, ಅವ್ರಿಗೆ ಫಂಡ್ ಮಾಡ್ತಾರೆ. ಅಲ್ಲಿ ಒಂದು ನೀವೇನ್ ಮಾಡ್ಬೇಕು ರೈತರು, ಒಂದು ಟೀಮು ಮಾರ್ಕೆಟಿಂಗ್ ಅನ್ನ ನೋಡ್ಬೇಕಾಗ್ತದೆ, ನೆಟ್ವರ್ಕಿಂಗು ಇಂಟ್ರಾಕ್ಷನ್ ಬಗ್ಗೆ ಒಬ್ರು CEO ಇರ್ತಾರೆ, ಬೋರ್ಡ್ ಇರುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ. ನೀವು ಮೀಟಿಂಗ್ ಮಾಡಿ ನೀವು ಯಾವ ಪ್ರಾಡಕ್ಟ್ ಬಗ್ಗೆ ಮಾಡ್ತಾ ಇದ್ರಿ ಅದ್ರ ಬಗ್ಗೆ ನೀವು ತೀರ್ಮಾನಗಳನ್ನು ಕೈಗೊಳ್ಬೇಕು, ಮಾರುಕಟ್ಟೆ ಯಾರ್ಯಾರ ಜೊತೆ ನಾವು ಲಿಂಕ್ ಮಾಡ್ಕೋಬೇಕು, ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ, ಮತ್ತು ಪರ್ಚೇಸಿಂಗ್ ಆಗಿರ್ಬೋದು, ಮತ್ತು ಇನ್ಪುಟ್ ಸೇಲ್ಸ್ ಇರ್ಬೋದು. ಇನ್ಪುಟ್ ಸೇಲ್ಸಲ್ಲಿ ಏನಾಗುತ್ತೆ, ನೀವು ಗೊಬ್ಬರ ಇರ್ಬೋದು ಅಥವಾ ನಿಮಗೆ ಬೇಕಾದಂಥ ಕೃಷಿ ಯಂತ್ರೋಪಕರಣಗಳು ಇರತಕ್ಕಂಥದ್ದು ಇರ್ಬೋದು. ನೀವು ನೇರವಾಗಿ ನೀವು ಅಂಗಡಿನಲ್ಲಿ ಹೋಗಿ ಬೈ ಮಾಡ್ತೀರಿ ಅಂತ ಹೇಳಿದ್ರೆ ಒಂದು ಟ್ರ್ಯಾಕ್ಟರ್ ಇರ್ಬೋದು, ಟಿಲ್ಲರ್ ಇರ್ಬೋದು, ಅಥವಾ ಯಾವುದೇ ಒಂದು ಕಟರ್ ಇರ್ಬೋದು, ವೀಡ್ ಕಟ್ಟರು, ಅದೆಲ್ಲ ಏನು ಮಾರ್ಕೆಟಲ್ಲಿ ಒಂದು ಮ್ಯಾನುಫ್ಯಾಕ್ಚರಿಂಗ್ ಕಾಸ್ಟ್ ಬಂದು ಅದಕ್ಕೆ ಒಂದು 500 ರೂಪಾಯಿ ಇದ್ದರೆ ನೀವು ಅದನ್ನು 1000-1200 ರೂಪಾಯಿಗೆ ತಗೋತಾ ಇರ್ತೀರಿ. ಅದರಲ್ಲಿ GST ಇರುತ್ತೆ, ಟ್ರಾನ್ಸ್ಪೋರ್ಟೇಷನ್ ಇರುತ್ತೆ, ಇವ್ರ ಲಾಭ ಇರುತ್ತೆ. ಈಗ ನಾವೇನು ಮಾಡ್ತೀವಿ, ನಮ್ಮ ಇಡೀ ಮೈಸೂರಲ್ಲಿ ನಾನು ಒಂದು ಪ್ರಾಡಕ್ಟ್ಗೆ ಒಬ್ಬನೇ ಡೀಲರ್ ಅಂದರೆ ಇದು ಇನ್ಯಾರು ಇಲ್ಲ ಅಂತ ಹೇಳಿದ್ರೆ ನನ್ನ ಇಷ್ಟ ಬಂದ ಬೆಲೆಗೆ ನಾನು ಮಾರ್ತಾ ಇರ್ತೀನಿ. ಯಾಕೆ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ, ನನ್ನ ಕಾಂಪಿಟೇಟರ್ ಇಲ್ಲ. ಸೊ ಅಲ್ಲಿ ಮೋಸ ಆಗ್ತಾ ಇರ್ತದೆ. ಅದಕ್ಕೆ ಏನು ಮಾಡ್ತಾರೆ, ರೈತರಿಗೆ ಬೇಕಾದಂಥ ಎಲ್ಲ ಕೃಷಿ ಸಲಕರಣೆಗಳನ್ನು ಈ ಕಂಪನಿಗಳ ಮುಖಾಂತರ ಮಾರಾಟ ಮಾಡೋದಕ್ಕೆ ಸರ್ಕಾರ ಪರ್ಮಿಷನ್ ಕೊಟ್ಟಿದೆ. ಈವನ್ ಗೊಬ್ಬರಗಳನ್ನು ಕೂಡ ಮಾರಾಟ ಮಾಡೋದಕ್ಕೆ ಪರ್ಮಿಷನ್ ಕೊಟ್ಟಿದೆ, ಇನ್ಪುಟ್ ಸೇಲ್ಸ್ ಅಂತ ಅದನ್ನು ನಾವು ಹೇಳ್ತೀವಿ. ಮತ್ತು ಔಟ್ಪುಟ್ ಸೇಲ್ಸಲ್ಲಿ ಏನು ಮಾಡ್ತಾ ಇದ್ದೀವಿ, ಔಟ್ಪುಟ್ಟಲ್ಲಿ ಅವ್ರು ಬೆಳೆದಂಥ ಬೆಳೆಯನ್ನು ಮೌಲ್ಯವರ್ಧನೆ ಮಾಡಿ ಮಾರಾಟ ಮಾಡೋದಕ್ಕೆ ಅನುಕೂಲ ಆಗ್ತಾ ಇದೆ. ಮೈನ್ ಫೋಕಸ್ಸು ಔಟ್ಪುಟ್ ಸೇಲ್ಸ್ಗೆ ಇರಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಇನ್ಪುಟ್ ಸೇಲ್ಸು ಆದರೆ ಇವರು ಬರೀ ಇದಿಷ್ಟೇ ವ್ಯಾಪಾರ ಮಾಡ್ಕೊಂಡಿರ್ತಾರೆ, ಇವರು ಅನದರ್ ಒಂದು ಎಕ್ಸ್ಪ್ಲಾಯ್ಟರ್ ಆಗಿ ಕೆಲಸ ಮಾಡೋವಂಥ ಸಂದರ್ಭಗಳಿರ್ತದೆ. ಹಾಗಾಗಿ ನಮ್ಮ ಬೆಳೆದಂಥ ಬೆಳೆಗೆ ಈ ಮಾಮೂಲಿ 20 ರೂಪಾಯಿ ರಾಗಿ ತಗೊಳ್ಳೋದನ್ನ 25 ಕೋಟಿ ತಗೊಂಡ್ರೆ ಅವನು 40 ರೂಪಾಯಿಗೆ ಕೊಟ್ಟು ಮಾರಾಟ ಮಾಡುವಾಗ ರೈತನಿಗೆ ನ್ಯಾಚುರಲ್ ಆಗಿ 5 ರೂಪಾಯಿ ಇದಾಗುತ್ತೆ. MSP ಏನಿದೆ, ಮಿನಿಮಮ್ ಸಪೋರ್ಟ್ ಪ್ರೈಸ್ ಏನಿದೆ, ನಮಗೆ ನೋಡಿ ಸರ್ಕಾರನೇ ಖರೀದಿ ಮಾಡಿಬಿಡುತ್ತೆ ಈ ರೇಟ್ಗೆ. ಯಾರಾದರೂ ವ್ಯಾಪಾರಕ್ಕೆ ಬಂದಾಗ ಹೇಳ್ತಾ ರೈತ ಹೇಳೋದು, ನನಗೆ ಸರ್ಕಾರ ಈ ರೇಟ್ ಮಿನಿಮಮ್ ಕೊಟ್ಟೆ, ಅದಕ್ಕಿಂತ ಜಾಸ್ತಿ ಇದ್ರೆ ನಾನು ಮಾರಾಟ ಮಾಡ್ತೀನಿ, ಇಲ್ಲದ್ರೆ ಮಾರಲ್ಲ. ಆಗ ಏನಾಯ್ತು, ಸರ್ಕಾರದ ಬೆಂಬಲ ಬೆಲೆ ನಿಗದಿ ಮಾಡಿಸಿರೋದ್ರಿಂದ ಇವನಿಗೆ ಅದರಿಂದ ಮೇಲ್ಮಟ್ಟದಲ್ಲಿ ವ್ಯಾಪಾರ ಆಗುತ್ತೆ ಅಂತಕ್ಕಂಥದ್ದು ಈಗ ಕಾನ್ಸೆಪ್ಟ್. ಅದರ ನೆಕ್ಸ್ಟ್ ಲೆವೆಲ್ ಕಾನ್ಸೆಪ್ಟ್ FPO. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಂತಹ ಆಕಾಶವಾಣಿ ಮೈಸೂರು ಕೇಂದ್ರದ ಮುಖ್ಯಸ್ಥರಾದ ಶ್ರೀ SS ಉಮೇಶ್ ಅವರು ತಮ್ಮ ಅಧ್ಯಕ್ಷೀಯ ಭಾಷಣದಲ್ಲಿ ಮಾತನಾಡುತ್ತಾ, ಆಕಾಶವಾಣಿ ಹಾಗೂ ಭಾರತ ಸರ್ಕಾರದ ಕೃಷಿ ಮಂತ್ರಾಲಯ ಸಹಭಾಗಿತ್ವದಲ್ಲಿ ಮೂಡಿಬರುತ್ತಿರುವ ಕಾರ್ಯಕ್ರಮಗಳು ರೈತರಿಗೆ ತಲುಪುತ್ತಿರುವುದು ಒಂದು ಯಶಸ್ಸಿನ ಪಯಣ ಎಂದು ಹೇಳಿದರು. ಮೊದಲಿಗೆ ಎಲ್ಲರಿಗೂ ಬಾನುಲಿ ಕಿಸಾನ್ ದಿವಸದ ಶುಭಾಶಯಗಳು. ಬಾನುಲಿ ರೈತ ದಿನಾಚರಣೆಯನ್ನು ನಾವು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಕೃಷಿ ಮಂತ್ರಾಲಯದ ವತಿಯಿಂದ, ಕೇಂದ್ರದ ಕೃಷಿ ಇಲಾಖೆ ವತಿಯಿಂದ ಯಾವಾಗ ಆಕಾಶವಾಣಿ ಮತ್ತು ದೂರದರ್ಶನಕ್ಕೆ ನಿಧಿಯನ್ನು ಪ್ರತಿ ವರ್ಷ ಇಷ್ಟು ಹಣ ಅಂತ ತೆಗೆದಿಟ್ಟು ಆಕಾಶವಾಣಿ ಮತ್ತು ದೂರದರ್ಶನದ ಮುಖಾಂತರ ಈ ರೈತಾಪಿ ವರ್ಗಕ್ಕೆ ಕಾರ್ಯಕ್ರಮ ರೂಪಿಸಬೇಕು ಅಂತ ಶುರು ಆಯಿತು. ಅಂದಿನಿಂದ 2004 February 15 ರೇಡಿಯೋ ಕಿಸಾನ್ ದಿವಸ್ ಅಂತ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಇದು ಕೃಷಿ ಮಂತ್ರಾಲಯದ ಬಹಳ ದೊಡ್ಡ ಕಾಣಿಕೆ. ಕಳೆದ ಒಂದು 18 ನಡ್ಕೊಂಡು ಬರ್ತಾ ಇದೆ. ಕೆಲವೊಂದಷ್ಟು ಆಕಾಶವಾಣಿ ಕೇಂದ್ರಗಳನ್ನ ಇದಕ್ಕೆ ಇಲಾಖೆ ಗುರುತಿಸಿದೆ. ಇದು ಕೂಡ ಒಂದು ರೀತಿಯಲ್ಲಿ ಭಾರತ ಸರ್ಕಾರದ ಕೃಷಿ ಇಲಾಖೆಯ ವತಿಯಿಂದ ನಡೆಯುತ್ತಿರುವಂತಹ ಕಾರ್ಯಕ್ರಮ. ಆದರೆ ಆಕಾಶವಾಣಿ ಈ ಕಾರ್ಯಕ್ರಮವನ್ನು ಜನರಿಗೆ ತಲುಪಿಸ್ತಾ ಇದೆ. ಈ ನಿಟ್ಟಿನಲ್ಲಿ ಕಿಸಾನ್ ವಾಣಿ ಮುಖಾಂತರ ವಾರದ 6 ಕಿಸಾನ್ ವಾಣಿ ಇದೆ. ಸೋಮವಾರದಿಂದ ಶನಿವಾರದವರೆಗೆ, ಭಾನುವಾರ ಹೊರತುಪಡಿಸಿ. ಇದರಲ್ಲಿ ನಾವು ರೈತರಿಗೆ ಬೇಕಾದಂತಹ ಎಲ್ಲ ರೀತಿಯ ಮಾಹಿತಿಗಳನ್ನು ಕೂಡ ನೀಡ್ತಾ ಇದ್ದೀವಿ. ಹಾಗೇನೆ ಅವರ ಸ್ಥಳಗಳಿಗೇನೆ ಭೇಟಿ ನೀಡಿ ಅವರು ಯಾವ ರೀತಿ ಬೆಳೆಗಳನ್ನು ಬೆಳೀತಾ ಇದ್ದಾರೆ ಅನ್ನೋ ಪರಿಚಯ ಕೂಡ ನಮ್ಮ ಅಧಿಕಾರಿಗಳು ಮಾಡಿಕೊಡ್ತಾ ಇದ್ದೀವಿ. ಇದು ಬಹಳ ಜನಪ್ರಿಯವಾದಂತಹ ಕಾರ್ಯಕ್ರಮ ಆಗಿದೆ. ಈಗ ಅದೇ ನಾನು ಹೇಳ್ತಾ ಇದ್ದೆ, ನಮ್ಮ ಇತರ ಕಾರ್ಯಕ್ರಮಗಳಿಗಿಂತ ಹೆಚ್ಚಾಗಿ ನಗರವಾಸಿಗಳು ಕೂಡ ಕಿಸಾನ್ ವಾಣಿ ಕಾರ್ಯಕ್ರಮವನ್ನು ಕೇಳ್ತಾ ಇದ್ದಾರೆ. ಎಷ್ಟೋ ಜನ ಕೃಷಿ ಮಾಡದೇ ಇರೋರು ಕೂಡ ಕೃಷಿ ಕಾರ್ಯಕ್ರಮವನ್ನು ನಿರಂತರವಾಗಿ ಕೇಳಿಕೊಂಡು ಬರ್ತಾ ಇದ್ದಾರೆ. ಯಾಕೆಂದರೆ ನಮಗೆ ಭೂಮಿ ಜೊತೆಗೆ ಇರುವಂತಹ ಸಂಬಂಧ, ಆ ಸಂಬಂಧವನ್ನು ನಾವು ಎಷ್ಟು ಚೆನ್ನಾಗಿ ಹದ ಮಾಡ್ಕೋತೀವಿ, ಎಷ್ಟು ಚೆನ್ನಾಗಿ ಅವರಿಗೆ ತಲುಪಿಸ್ತೀವಿ ಅನ್ನೋದು ಬಹಳ ಮುಖ್ಯ. ಇದಕ್ಕೆ ಮತ್ತೊಂದು ಪ್ರಮುಖವಾದಂತಹ ಕೊಡುಗೆ ಜೊತೆಗೆ ನಾನು ಎಲ್ಲ ಆಕಾಶವಾಣಿ ಮುಖಾಂತರ ರೈತಾಪಿ ವರ್ಗಕ್ಕೆ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಕೊರೋನಾ ಅಂತಹ ಮಹಾಮಾರಿ ಸಂದರ್ಭದಲ್ಲೂ ಕೂಡ ನಮ್ಮ ದೇಶದ ಕೃಷಿ ಕ್ಷೇತ್ರ ನೀಡಿದಂತಹ ಕಾಣಿಕೆ, ನಮ್ಮ ದೇಶಕ್ಕೆ ಕೃಷಿ ಕ್ಷೇತ್ರ ನೀಡಿದಂತಹ ಕಾಣಿಕೆ ಬಹಳ ದೊಡ್ಡ ಮಟ್ಟದ್ದು. ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಪ್ರಗತಿ ಕುಂಠಿತ ಆಯಿತು, ಉತ್ಪಾದನೆ ಕುಂಠಿತ ಆಯಿತು. ಆದರೆ ಕೃಷಿ ಕ್ಷೇತ್ರದಲ್ಲಿ ಈ ಒಂದು ಉತ್ಪಾದನೆ ಬಹಳ ಹೆಚ್ಚಾಯಿತು. ಅಂದರೆ ನಮ್ಮ ರೈತ ಕೆಲಸ ಮಾಡೋದು ನಿಲ್ಲಿಸಲಿಲ್ಲ. ನಮ್ಮ ರೈತ ಕರೋನಾ ಇರಲಿ, ಯಾವುದೇ ಮಾರಿ ಇರಲಿ, ಏನೇ ಬಂದರೂ ಕೂಡ ರೈತ ತನ್ನ ಕೆಲಸವನ್ನು ಮಾಡ್ತಾನೇ ಇದ್ದ. ಅದರಿಂದಾನೇ ಕರೋನಾ ಅಂತಹ ಮಹಾಮಾರಿಯ ಸಂದರ್ಭದಲ್ಲೂ ಕೂಡ ನಮಗೆ ಆಹಾರದ ಕೊರತೆ ಆಗಲಿಲ್ಲ. ಇದು ನಮ್ಮ ಎಲ್ಲ ರೈತಾಪಿ ವರ್ಗಕ್ಕೂ ಸೇರುತ್ತೆ ಈ ಒಂದು ಹೆಮ್ಮೆಯ ವಿಷಯ. ಅವರು ಎಷ್ಟು ಶ್ರಮಜೀವಿಗಳು, ಏನೇ ಬರಲಿ ತಮ್ಮ ಕೆಲಸದ ಮುಖಾಂತರನೇ ತಾವು ತಮ್ಮ ಕಾಣಿಕೆಯನ್ನು ನೀಡ್ತೀವಿ ಅನ್ನೋ ಒಂದು ಭಾವನೆಯಿಂದ ಕೆಲಸ ಮಾಡ್ತಾರಲ್ಲ, ಅದು ಮಾಡಿ ತೋರಿಸಿದಾರಲ್ಲ, ಇದು ಎಲ್ಲರಿಗೂ ಕೂಡ ಹೆಮ್ಮೆಯನ್ನು ಕೊಡುವಂತಹ ವಿಷಯ. ಎಲ್ಲ ಮಾಹಿತಿಗಳನ್ನು ನಿರಂತರವಾಗಿ ನೀವುಗಳು ನಮ್ಮೊಂದಿಗೆ ಹಂಚಿಕೊಳ್ಳಿ. ಆಕಾಶವಾಣಿಯ ಮುಖಾಂತರ, ಆಕಾಶವಾಣಿ ಮೈಸೂರಿನ ಕಿಸಾನ್ ವಾಣಿ ಕಾರ್ಯಕ್ರಮಗಳ ಮುಖಾಂತರ ಇನ್ನೂ ಹೆಚ್ಚು ಹೆಚ್ಚು ಜನಕ್ಕೆ ತಲುಪಲಿ. ಲಕ್ಷಾಂತರ ಜನಕ್ಕೆ ತಲುಪಿದಾಗ ಮಾತ್ರ ಅದು ಒಂದು ದಿನ ಎರಡು ದಿನದ ಕಾರ್ಯಕ್ರಮ ಅಲ್ಲ, ಇದು ಒಂದು ದೊಡ್ಡ ಒಂದು ಯೋಜನೆ, ಇದೊಂದು ದೊಡ್ಡ ಚಳುವಳಿಯಾಗಿ ರೂಪುಗೊಂಡಾಗ ಮಾತ್ರ ಪ್ರತಿದಿನ ಇದರ ಬಗ್ಗೆ ನಾವು ಹೇಳ್ತಾ ಇರಬೇಕು, ಪ್ರತಿ ಕ್ಷಣನೂ ಹೇಳ್ತಾ ಇರಬೇಕು, ಪ್ರತಿಯೊಬ್ಬರ ಪ್ರಗತಿಪರ ಚಿಂತನೆಯನ್ನು ಕೂಡ ಕೃಷಿಯಲ್ಲಿ ಎಲ್ಲರಿಗೂ ಹೇಳ್ತಾ ಇರಬೇಕು. ಆಗ ಹೇಳಿದಾಗ ಮಾತ್ರ ಮತ್ತೊಬ್ಬ ರೈತನಿಗೆ ಅದು ಚೆನ್ನಾಗಿ ತಲುಪತ್ತೆ, ಆ ನಿಟ್ಟಿನಲ್ಲಿ ಅವರು ಕೂಡ ಕೆಲಸ ಮಾಡ್ತಾರೆ, ಆ ನಿಟ್ಟಿನಲ್ಲಿ ಉತ್ಪಾದಕತೆ ಹೆಚ್ಚಾಗತ್ತೆ, ದೇಶ ಅಭಿವೃದ್ಧಿ ಹೊಂದತ್ತೆ ಅನ್ನೋ ಒಂದು ಆಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ನಮಸ್ಕಾರ. ಆಕಾಶವಾಣಿ ಮೈಸೂರು ನಿಲಯದ ಅಭಿಯಂತಕ ವಿಭಾಗದ ಸಹಾಯಕ ನಿರ್ದೇಶಕರಾದ ಶ್ರೀ ಎಸ್ ರಾಮಾಂಜನಪ್ಪ ಅವರು ಉಪಸ್ಥಿತರಿದ್ದರು. ಕೃಷಿ ಬದುಕಿಗಾಗಿ ರಾಜ್ಯ ಮಟ್ಟದ ಕೃಷಿ ಪಂಡಿತ ಪ್ರಶಸ್ತಿ ಹಾಗೂ ಇನ್ನಿತರ ಪ್ರಶಸ್ತಿಗಳನ್ನು ಪಡೆದಂತಹ ಗೋಪಾಲಪುರದ ಸಿ ದಿಲೀಪ್, ಕೆಆರ್ ನಗರ ತಾಲೂಕು ಹನುಮನಹಳ್ಳಿಯ ಶ್ರೀಮತಿ ಇಂದ್ರಮ್ಮ, ಹೆಚ್ಡಿಕೋಟೆ ತಾಲೂಕು ಆಲನಹಳ್ಳಿಯ ಸುರೇಶ್ ದೇವಾಂಗ, ಮೈಸೂರು ತಾಲೂಕಿನ ಜಯಪುರ ಹೋಬಳಿಯ ಶ್ರೀ ಸೋಮಶೇಖರ್, ಹುಣಸೂರು ತಾಲೂಕು ಕೃಷ್ಣಾಪುರ ಗೇಟ್ನ ಜಗದೀಶ್ ಪಿ, ಹೆಚ್ಡಿಕೋಟೆ ತಾಲೂಕು ಸೊಳ್ಳೆಪುರದ ಶ್ರೀ ವಿಜಯ್, ಹಾಗೆ ಹೆಚ್ಡಿಕೋಟೆ ತಾಲೂಕು ನಂಬಿಕೆ ಮಿಲೇಟ್ಸ್ನ ಮಿಲ್ ನಾಗರಾಜು ಅವರುಗಳು ಕಾರ್ಯಕ್ರಮದಲ್ಲಿ ಆಹ್ವಾನಿತರಾಗಿದ್ದರು ಹಾಗೂ ತಮ್ಮ ಕೃಷಿ ಬದುಕಿನ ಯಶಸ್ಸಿನ ಕಥೆಗಳನ್ನು ಹಂಚಿಕೊಂಡರು. ಯಶಸ್ವಿ ಬದುಕಿನ ಕಥೆಗಳು